ಮುಂದಕ್ಕೆ ಬರುವರ ಕಂಡರೆ ಕದುಬುವ ಮನುಜರು ದಾನವರು ಮುಂದಕ್ಕೆ ಬರುವರ ಕಂಡರೆ ಕದುಬುವ ಮನುಜರು ದಾನವರು ಹೊಟ್ಟೆಯ ಕಿಚ್ಚಲಿ ತಾವೇ ಬೇಡುತ್ತ ನೋಗಲಿ ನರಳುವರು ಸ್ನೇಹದಿ ಬಾಳಿದರೆ ಸಂಯಮ ತೋರಿದರೆ ಸ್ನೇಹದಿ ಬಾಳಿದರೆ ಸಂಯಮ ತೋರಿದರೆ ಶಾಂತಿಯ ನೀ ಪಡೆವೆ ನೀನು ಸುಖ ಪಡೆವೆ ನಗಬೇಡ ನಗಬೇಡ ನಗಬೇಡ ಅವನ ನೋಡುತ್ತಾ ನೀನು ನಕ್ಕದೆ ಊರೇ ನಗುವುದು ನೀನು ಬಿಟ್ಟರೆ ಜನ್ಮ ನೀಡುತ್ತಾಳೆ ನಮ್ಮತ್ತ.